मेरा संग मिल मेला अबल वाला इरुद वेला बंधुल पुरा अमरस देहीला इंदुन सेने हंदुले पावीला सीत वारली ने निउडु मी Yali hamu bemu. रूप एनवा किरण से गिरवे हद सिनासनवा उब सिनासनवा ആകാശേ അവസാനായി പ്രേമാദരെ ഇരവോ കൂലോ മിഥുന മാദരെ ആകാശേ അവസാനായി പ്രേമാദരെ ഇരവോ കൂലോ മിഥുന മാദരെ ആകാശേ അവസാനായി പ്രേമാദരേരവോ കൂലോ മിഥുന മാദരെ ആകാശേ അവസാനായി പ്രേമാദരേരവോ കൂലോ മിഥുന മാദരെ ആകാശേ അവസാനായി പ്രേമാദരേരവോ കൂലോ മിഥുന മാദരെ ಸೆಸನಲಿವಾಗಿ ಓಬೇ ಆಗಿ ಅಪಿದೆನ್ನ ಇಕ ಕಾಲಿಕ ಲಂಬಿ ಉನ್ನ ವಿಕಸಿತ ಊಮಾ ಈ ಕಾಲಿ ತನ್ನ ಉಬಗನ ಮೋಹತಕ ಮದೀವಿಯ ಇವ ಸನ್ನಟ ಮಗೆ ಸಿತ ಇಡ ನೀವಿಯ ಸಿತನ್ನ ಉಬಗನ ಮೋಹತಕ ಮದೀವಿಯ ಇವ ಸನ್ನಟ ಮಗೆ ಸಿತ ಇಡ ನೀವಿಯ ತನಿ ಲೀಲಾ ಉಬಹಾಯಿನ කතා කරන්නට දවසක් නැතිවිය සෙවනලි වාගේ ඔබේ මගේ අපි දෙන්නා අපි දෙන්නා එක කාලෙක ලං වී වුණා විකසිත වුමා ඒ කාලේ සිතනාදී නුදියවලියදී ගෙවුණු අතීතය මිහිරෙන්නේ නැහැදී අද සිතනාදී නුදියවලියදී ගෙවුණු අතීතය මිහිරෙන්නේ නැහැදී තනි වීලා ඔබ ආයතන කතා කරන්නට දවසක් නැතිවිය සෙවනලි වාගේ ඔබේ මගේ අපි දෙන්නා එක ಕಾಲಿಕ ಲಂಬಿ ಉನ್ನ ವಿಕಸಿತ ಭೂಮ ಈ ಕಾಲಿ ವಿಕಸಿತ ಭೂಸಿತ ಈ ಕಾಲಿ ಕೆಸೆ ಕಿಯನ್ನದ ಹದವತ ಗುಡುಬೇ